ಚಿತ್ರನಗರಿ ನಿರ್ಮಿಸುವ ಕುರಿತು ಸರ್ಕಾರ ಮಹತ್ವದ ಸಭೆ. ತೆಂಗು ಬೆಳೆಯಲ್ಲಿ ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡಲು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ರಾಮನಾಥ ಠಾಕೂರ್ ಕರೆ. ಗಗನಯಾನ್ ಕಾರ್ಯಕ್ರಮದಡಿಯಲ್ಲಿ ಮೊದಲ ಮಾನವರಹಿತ ಪರೀಕ್ಷಾರ್ಥ ನೌಕಾ ಉಡ್ಡಯನಕ್ಕೆ ಇಸ್ರೋ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕೇಳಿ ಕೃಷಿ ದೀವಿಗೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಬೆಳೆ ರೋಗ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ರವೀಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ರಾಗಿಯಲ್ಲಿ ಕಂಡುಬರುವಂತಹ ಪ್ರಧಾನವಾದ ರೋಗಗಳು ಮತ್ತು ಅದನ್ನು ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯಿತು ಸರ್. ಸರ್, ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಗಿ ಒಂದು ಬಹಳ ಮುಖ್ಯವಾದ ಒಂದು ಆಹಾರ ಬೆಳೆ. ಇದನ್ನು ನಾವು ವಿಶ್ವದಾದ್ಯಂತ ನೋಡ್ಬೋದು. ಆದರೆ ರಾಗಿ ಬೆಳೆ ಮುಖ್ಯವಾಗಿ ಬೆಳೀತಿದ್ದಂಥ ಒಂದು ಖಂಡ ಅಂದರೆ ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದಲ್ಲಿ ಸಾಕಷ್ಟು ಈಗ ಜಿಂಬಾಬ್ವೆ ಆಗಿರ್ಬೋದು, ಕೀನ್ಯಾ ಈ ರೀತಿ ಸುಮಾರು ಒಂದು ದೇಶಗಳಲ್ಲಿ ಇದನ್ನು ಪ್ರಮುಖವಾಗಿ ನಮ್ಮ ಒಂದು ವಿಶ್ವದಾದ್ಯಂತ ಬೆಳೀತಾರೆ. ಬಟ್ ಬೇರೆ ಇತರೆ ಒಂದು ದೇಶಗಳಿಗೆ ನೋಡಿದಾಗ ಆಫ್ರಿಕಾ ಖಂಡದಲ್ಲಿ ಇದರ ಒಂದು ಈ ಒಂದು ಬೆಳೆಗೆ ಪ್ರಾಮುಖ್ಯತೆ ಹೆಚ್ಚು. ನಾವು ಒಂದು ಭಾರತ ದೇಶಕ್ಕೆ ಬಂದಾಗ ನಾವು ಇಲ್ಲೂ ಕೂಡ ನಾವು ಉತ್ತರ ಒಂದು ಭಾರತವನ್ನು ತಗೊಂಡಾಗ ಅಷ್ಟಾಗಿ ಈ ಒಂದು ಬೆಳೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಅದೇ ನಾವು ದಕ್ಷಿಣ ಒಂದು ಭಾರತಕ್ಕೆ ಬಂದಾಗ ನಾವು ಇಲ್ಲಿ ನಮ್ಮ ನೆರೆಹೊರೆಯ ಒಂದು ರಾಜ್ಯಗಳೇನಿದೆ, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮತ್ತು ಇತರೆ ಒಂದು ರಾಜ್ಯಗಳೇನಿರ್ಬೋದು, ಇಲ್ಲಿ ನಾವು ಸಾಕಷ್ಟು ಈ ರಾಗಿನ ಬೆಳಿತೀವಿ. ಅದರಲ್ಲಿ ನಮ್ಮ ಒಂದು ರಾಜ್ಯವನ್ನು ಕರ್ನಾಟಕವನ್ನು ತಗೊಂಡಾಗ ನಾವು ಈ ಒಂದು ದೇಶದಲ್ಲಿ ಏನು ಇವತ್ತು ರಾಗಿನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲಿ 60% ಏನಿದೆ ಆ ಒಂದು ಕಾಂಟ್ರಿಬ್ಯೂಷನ್ ನಾವು ಆ ಉತ್ಪಾದನೆಗೆ ನಮ್ಮ ರಾಜ್ಯದಿಂದ ನಾವು ಇವತ್ತು ಕೊಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಈಗಿನ ಏನು 2023-24 ಒಂದು ವರದಿಯ ಪ್ರಕಾರ ನಾವು 800,000 hectare ಪ್ರದೇಶದಲ್ಲಿ ನಾವು ಈ ರಾಗಿನ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ, ಹಾಸನ, ಪಾರ್ಟ್ ಆಫ್ ಹಾಸನ, ಇಲ್ಲಿ ನಾವು ಈ ಬೆಳೆನ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಉತ್ಪಾದನೆಯನ್ನು ನೋಡಿದಾಗ ನಾವು ಸುಮಾರು ಈಗ 800,000 hectare ನಾವು ಬೆಳೀತಾ ಇದ್ದೀವಿ. ಅದರ ಉತ್ಪಾದನೆಯನ್ನು ನೋಡಿದಾಗ ನಾವು ಸುಮಾರು 14-15 lakh tonnes ರಾಗಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಉತ್ಪಾದಕತೆಯನ್ನು ಕೂಡ ನೋಡಿದಾಗ ನಾವು ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು 1800 ರಿಂದ 2000 ಕೆಜಿ ಪ್ರತಿ ಹೆಕ್ಟರ್ಗೆ ನಾವು ಇವತ್ತು ಉತ್ಪಾದಕತೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದನ್ನು ನಾವು ನಮ್ಮ ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಏನು ರಾಜ್ಯದಲ್ಲಿ ಉತ್ಪಾದಕತೆ ಹೆಚ್ಚಿನ ಮಟ್ಟದಲ್ಲಿದೆ ಇವತ್ತು. ಯಾಕಂತ ಅಂದರೆ ಈಗಿನ ತಮಗೆಲ್ಲರಿಗೂ ಗೊತ್ತಿದೆ ರಾಗಿ ಲಕ್ಷ್ಮಣಯ್ಯರು ಅಂತ, ಅವರು ಮುಖ್ಯವಾಗಿ ಆಫ್ರಿಕಾದಿಂದ ಅಲ್ಲಿಂದ ರಾಗಿನ ಒಂದು ಏನು ತಳಿಗಳನ್ನ ತಂದುಬಿಟ್ಟು ಇಲ್ಲಿ ನಮ್ಮ ಒಂದು ಸ್ಥಳೀಯವಾದ ಒಂದು ತಳಿಗಳೇನಿದೆ ಆ ತಳಿಗಳ ಜೊತೆ ಅದನ್ನು ಸಂಕರಣ ಮಾಡಿ ಬಿಡುಗಡೆ ಮಾಡಿದಂಥ ಒಂದು ರಾಗಿಗಳಿವತ್ತು ಸಾಕಷ್ಟು ಪ್ರಚಲಿತವಾಗಿದ್ದಾವೆ ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ಕೊಡ್ತಾ ಇದ್ದಾವೆ. ಇಂಡಾಫ್ ಸೀರೀಸ್ ಈಗ ರಾಗಿ ಲಕ್ಷ್ಮಣಯ್ಯವರು ಇದ್ದಾಗ ಸುಮಾರು ಇಂಡಾಫ್ ಸರಣಿಗಳು ಒಂದು ರಾಗಿ ತಳಿಗಳ ಬಿಡುಗಡೆ ಆಯಿತು ಸರ್. ಅದಾದ ನಂತರ ನಾವು ಮಂಡ್ಯ ರಾಗಿ ಸರಣಿ ಅಂದ್ಬಿಟ್ಟು MR1, MR6 ಈ ಒಂದು ಸರಣಿ ಬಂತು. ಈಗ ನಾವು ಕರ್ನಾಟಕ ಮಂಡ್ಯ ರಾಗಿ ಅಂತ KMR ಸರಣಿಗಳು, ಈ ಸರಣಿಯಲ್ಲೂ ಕೂಡ ನಾವು ಸಾಕಷ್ಟು ಅಧಿಕ ಇಳುವರಿ ಕೊಡುವಂಥ ರೋಗ ಸಹಿಷ್ಣತೆ ಇರುವಂಥ ರಾಗಿ ತಳಿಗಳನ್ನ ನಾವಿವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅಂದರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ನಿರಂತರವಾಗಿ ರಾಗಿ ಸಂಶೋಧನೆಯಲ್ಲೇ ತೊಡಗಿದೆ ಅಲ್ವೇ? ನಿಜವಾಗಿಯೂ ಕೂಡ ಸರ್. ಯಾಕೆಂದರೆ 2002 ನಾವು ಇಲ್ಲಿ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಅಂತ ಒಂದು ಈ ಪ್ರಾಯೋಜನೆ ಇಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇತ್ತೀಚೆಗೆ ಏನು ರಾಗಿ ಲಕ್ಷ್ಮಣಯ್ಯವರು ಏನು ಅಭಿವೃದ್ಧಿಪಡಿಸಿದಂಥ ಏನು ತಳಿಗಳಿದೆ ಅದರ ಜೊತೆಗೆ ನಾವು ಹೆಚ್ಚಿನ ಇಳುವರಿ ಕೊಡೋಂಥ ರೋಗ ಸಹಿಷ್ಣುತೆ ಇರುವಂಥ ಮತ್ತು ಎಲ್ಲ ಕಾಲಕ್ಕೂ ಸೂಕ್ತವಾಗಿರುವಂಥ ವಿವಿಧ ಒಂದು ಪ್ರದೇಶಕ್ಕೆ ಹೊಂದ್ಕೊಳ್ಳೋಂಥ ಒಂದು ತಳಿಗಳನ್ನ ನಾವು ಇವತ್ತು ಅಭಿವೃದ್ಧಿ ಮಾಡಿದ್ದೇವೆ. ಈಗ ರಾಗಿ ಉತ್ಪಾದನೆಯಲ್ಲಿ ನಾವು ನೋಡಿದಾಗ ಎಲ್ಲ ಆಧುನಿಕ ಬೇಸಾಯ ಕ್ರಮಗಳನ್ನ ನಾವು ಸಮಗ್ರ ಒಂದು ನಿರ್ವಹಣೆ ಅಂತ ತಗೊಂಡಾಗ ಅದು ಕಳೆ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಮಿಶ್ರ ಬೆಳೆ ಪದ್ಧತಿ ಇರ್ಬೋದು, ಇಲ್ಲ ಅಕಡಿ ಸಾಲುಗಳಂತ ಹೇಳ್ತೀವಿ ನಾವು, ಜೋಳ ಮತ್ತು ಈ ಅವರೆ ಈ ಥರ ಒಂದು ಬೆಳೆಗಳನ್ನ ಅಕಡಿಯಾಗಿ ಬೆಳೆದು ಹೆಚ್ಚಿನ ಒಂದು ಇಳುವರಿನ ಪಡ್ಕೊಳೋ ಒಂದು ಬೇಸಾಯ ಒಂದು ಪದ್ಧತಿಗಳನ್ನ ಕೂಡ ನಾವು ಮಾಡಿದ್ರೂ ಕೂಡ ಸಸ್ಯ ಸಂರಕ್ಷಣೆ ಬಂದಾಗ ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಇವೆಲ್ಲ ಒಂದು ನಾವು ನಿರ್ವಹಣಾ ಕ್ರಮಗಳನ್ನ ತಗೊಂಡ್ರೂ ಕೂಡ ಇವತ್ತು ಸಸ್ಯ ಸಂರಕ್ಷಣೆ ತಗೊಳ್ಳಿಲ್ಲ ಅಂದರೆ ಅದರಲ್ಲಿ ಇವತ್ತು ಸಾಕಷ್ಟು ನಮ್ಮಲ್ಲಿ ರಾಗಿ ಬೆಳೆಯಲ್ಲಿ ಇವತ್ತು ನಷ್ಟ ಆಗ್ತಾ ಇದೆ. ಯಾಕೆಂದರೆ ಇಂದಿನ ಒಂದು ದಿನಗಳಲ್ಲಿ ಏನು ಒಂದು ನಮಗೆ ಭಾವನೆ ಇತ್ತು ಅಂದರೆ ಈ ರಾಗಿ ಬೆಳೆಗೆ ಏನು ಅಷ್ಟಾಗಿ ರೋಗ ಒಂದು ಕೀಟಗಳ ಬಾಧೆ ಇರೋದಿಲ್ಲ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ವಾತಾವರಣದ ಒಂದು ವೈಪರೀತ್ಯದಿಂದ ಇವತ್ತು ಸಾಕಷ್ಟು ಈ ಬೆಳೆಗಳಲ್ಲೂ ಕೂಡ ಹೆಚ್ಚಾದ ಒಂದು ರೋಗ ಮತ್ತು ಪೀಡೆಗಳ ಬಾಧೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ರಾಗಿಲಿ ಇವತ್ತು ಏನು ಬರ್ತಕ್ಕಂಥ ಒಂದು ಮುಖ್ಯವಾದ ರೋಗಗಳು ಅದರ ಒಂದು ನಿರ್ವಹಣೆ ಮಾಡೋದ್ರಿಂದ ನಾವು ಇವತ್ತು ಸಾಕಷ್ಟು ಸುಮಾರು 30-40% ಒಂದು ನಷ್ಟವನ್ನು ನಾವು ಇವತ್ತು ತಪ್ಪಿಸ್ಬೋದು. ಹಾಗಾಗಿ ಈ ರಾಗಿಲಿ ಬರ್ತಕ್ಕಂಥ ಏನು ಮುಖ್ಯವಾದ ಒಂದು ಪ್ರಧಾನ ರೋಗಗಳೇನಿದೆ ಆ ಒಂದು ರೋಗಗಳನ್ನ ನಾವು ಯಾವ ರೀತಿ ಗುರುತಿಸಬೇಕು ಮತ್ತು ಅದು ಸೂಕ್ತವಾದ ಒಂದು ನಿರ್ವಹಣಾ ಕ್ರಮಗಳನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ಮಾಡಿದ್ದೇ ಆದಲ್ಲಿ ನಿಜವಾಗಿ ಕೂಡ ರೈತರು ಒಂದು ಹೆಚ್ಚಿನ ಇಳುವರಿನ ಈ ಒಂದು ರಾಗಿ ಬೆಳೆಯಲ್ಲಿ ಇವತ್ತು ಪಡಿಬೋದು. ಯಾಕೆಂದರೆ ನಾವು ಸಾಕಷ್ಟು ಒಂದು ರಾಗಿಗಳನ್ನ ಇವತ್ತು ರೋಗ ಸಹಿಷ್ಣುತೆ ಇರೋ ರಾಗಿಗಳನ್ನ ಕೂಡ ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಆದರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ನಮ್ಮ ರಾಜ್ಯದ ಒಂದು ಭಾಗಗಳಲ್ಲಿ ಅದು ಇನ್ನೂ ಕೂಡ ಆ ಒಂದು ತಳಿ ಪ್ರಚಲಿತವಾಗಿಲ್ಲ. ಅಲ್ಲೂ ಕೂಡ ಈಗ ಏನಂದರೆ ನಾವು ಈ BR Hills ಅಂತ ಅಲ್ಲೂ ನೋಡಿದಾಗ ಮತ್ತು HD Kote ಈ ಒಂದು ಪ್ರದೇಶಗಳಲ್ಲಿ ಇನ್ನೂ ಕೂಡ ಕೆಲವು ಏನು ಗಿರಿಜನರಿದ್ದಾರೆ ಅವರು ಕೂಡ ಸ್ಥಳೀಯವಾದ ಒಂದು ರಾಗಿ ಒಂದು ತಳಿಗಳನ್ನ ಬಳಸ್ತಾ ಇದ್ದಾರೆ ಈಗಲೂ ಕೂಡ. ಅಲ್ಲೇನಾಗುತ್ತೆ ಅಂದರೆ ಈ ವಾತಾವರಣದ ವೈಪರೀತ್ಯದಿಂದ ಇವತ್ತು ಏನಾಗ್ತಾ ಇದೆ ಅಂದರೆ ಆ ಒಂದು ಸ್ಥಳೀಯ ಒಂದು ತಳಿಗಳ ಮೇಲೆ ಹೆಚ್ಚಾದ ಒಂದು ಈ ರೋಗದ ಒಂದು ಪೀಡೆಗಳ ಒಂದು ಬಾಧೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಈ ರೋಗಗಳನ್ನ ಗುರುತಿಸುವಂಥದ್ದು ಮತ್ತು ಈ ಅದರ ನಿರ್ವಹಣಾ ಕ್ರಮಗಳನ್ನ ಮಾಡೋದು ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಹಾಗಾಗಿ ಇವತ್ತು ನಾನು ಈ ಒಂದು ರಾಗಿಯಲ್ಲಿ ಏನು ಮುಖ್ಯವಾದ ಒಂದು ಮಾರಕ ಒಂದು ರೋಗಗಳು ಅದು ಹೆಚ್ಚಾಗಿ ಆರ್ಥಿಕವಾಗಿ ನಮಗೆ ನಷ್ಟ ಮತ್ತು ಹಾನಿಯನ್ನು ಮಾಡುವಂಥ ರೋಗಗಳೇನಿದೆ ಮಾತ್ರ ಅದನ್ನು ನಾವು ಮುಖ್ಯ ಒಂದು ರಾಗಿ ಬೆಳೆತಕ್ಕಂಥ ಒಂದು ಪ್ರದೇಶಕ್ಕೆ ಹೋದಾಗ ಇಲ್ಲ ನಮ್ಮ ಜಮೀನುಗಳಿಗೆ ಹೋದಾಗ ಯಾವ ರೀತಿ ಅದನ್ನು ಗುರುತಿಸಬೇಕು, ಗುರುತಿಸಿದ ಆದ ನಂತರ ನಾವು ಯಾವುದು ಸೂಕ್ತವಾದ ಒಂದು ನಿರ್ವಹಣಾ ಕ್ರಮಗಳನ್ನ ನಾವು ಅನುಸರಿಸಬೇಕಾಗದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಸರ್, ಈಗ ರಾಗಿ ಅಂತ ಬಂದಾಗ ರಾಗಿ ಮತ್ತು ಭತ್ತದಲ್ಲಿ ಇವೆರಡರಲ್ಲೂ ಕೂಡ ಬಹಳ ಮುಖ್ಯವಾದ ರೋಗ ಅಂದರೆ ಬೆಂಕಿ ರೋಗ. ರಾಗಿಲಿ ಬೆಂಕಿ ರೋಗ ಇದು ಒಂದು ಪೈರಿಕ್ಯುಲೇರಿಯಾ ಗ್ರೈಸಿಯಾ ಅನ್ನೋ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಈ ರೋಗ ನಮ್ಮ ರಾಗಿ ಬೆಳೆಯನ್ನು ನಾವು ಏನು ಸಸಿಮಡಿ ಅಂತ ಒಟ್ಲುಪಾತಿ ಅಂತ ಏನು ಮಾಡ್ತೀವಿ ಆ ಹಂತದಿಂದ ಹಿಡಿದು ಅದನ್ನು ಕಟಾವಿನ ಹಂತದವರೆಗೂ ಬಾಧಿಸುತ್ತೆ. ಅದೇ ರೀತಿಯಾಗಿ ಭತ್ತದಲ್ಲೂ ಕೂಡ ನಾವು ನೋಡ್ಬೋದು. ಈ ರಾಗಿಲಿ ನಾವು ಈಗ ಈ ಒಂದು ವಿವಿಧ ಹಂತಗಳಲ್ಲಿ ಈ ಬೆಂಕಿ ರೋಗ ಯಾವ್ಯಾವಾಗ ಬರುತ್ತೆ ಅಂತ ನೋಡಿದಾಗ ಯಾಕೆಂದರೆ ರಾಗಿಲಿ ಮುಖ್ಯವಾಗಿ ಕೆಲವು ಒಂದು ಕೃಷಿ ಪ್ರದೇಶಗಳಲ್ಲಿ ಏನು ಮಾಡ್ತವೆ, ನೇರವಾದ ಒಂದು ಬಿತ್ತನೆ ಮಾಡೋ ಒಂದು ಪದ್ಧತಿ ಇದೆ. ಅದು ಕೂರಿಗೆ ಬಿತ್ತನೆ ಆಗಿರ್ಬೋದು, ಇಲ್ಲ ಕೈಯಿಂದ ಬಿತ್ತನೆ ಆಗ್ಬೋದು. ಆದರೆ ನಾವು ಒಂದು ನೀರಾವರಿ ಪ್ರದೇಶಗಳು ಅಥವಾ ಹೆಚ್ಚು ಒಂದು ಮಳೆ ಬೀಳ ಪ್ರದೇಶಗಳಿಗೆ ನಾವು ಬಂದಾಗ ಅಲ್ಲಿ ಒಟ್ಲುಪಾತಿ ಮಾಡಿ, ಅಂದರೆ ಸಸಿ ಮಾಡಿ ತಯಾರು ಮಾಡಿ ನಂತರ ಅದನ್ನು ನಾಟಿ ಮಾಡುವಂಥ ಪದ್ಧತಿ ಹೆಚ್ಚಾಗಿದೆ. ಇಲ್ಲೇನಾಗುತ್ತೆ ಅಂದರೆ ಸಸಿ ಮಾಡಿ ನಾವು ಎಲ್ಲಿ ನಾಟಿನ ಕಾರ್ಯಕ್ರಮ ಮಾಡ್ತೇವೆ ಆ ಒಂದು ಸ್ಥಳಗಳಲ್ಲಿ ಏನಾಗುತ್ತೆ, ನಾವು ಒತ್ತಾದ ಒಂದು ಸಸಿ ಮಡಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಆ ಒಂದು ಪೈರಿಕ್ಯುಲೇರಿಯಾ ಗ್ರೈಸಿ ಅಂತ ಏನು ಬೆಂಕಿ ರೋಗದ ಒಂದು ರೋಗಾಣುವಿಗೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾದಾಗ ಸಸಿ ಮಡಿ ಹಂತದಲ್ಲೇ ಈ ರೋಗ ಬರುತ್ತೆ. ಇದನ್ನು ನಾವು ಸಸಿ ಮಡಿಲಿ ಬರ್ತಕ್ಕಂಥ ಬೆಂಕಿ ರೋಗ ಅಂತ ಕರಿತೇವೆ. ಅದಾದ ನಂತರ ಈ ರೋಗ ನಾವು ನಾಟಿ ಮಾಡಿದ, ಅಂದರೆ ಸಸಿ ಮಡಿಯಿಂದ ಕಿತ್ತು ಪೈರನ್ನು ನಾವು ನಾಟಿ ಮಾಡಿದ ನಂತರ ಸುಮಾರು 25-30 ದಿನಗಳಲ್ಲಿ ಈ ರೋಗ ಮತ್ತೆ ಎಲೆಗಳ ಮೇಲೆ ಬರುತ್ತೆ. ಇದನ್ನು ನಾವು ಎಲೆ ಬೆಂಕಿ ರೋಗ ಅಂತ ಹೇಳ್ತೇವೆ. ಈ ಎರಡು ಹಂತದ ನಂತರ ಹೂ ಬಿಡುವ ಹಂತದಲ್ಲೂ ಕೂಡ ನಾವು ಈ ಬೆಂಕಿ ರೋಗದ ಬಾಧೆಯನ್ನು ನಾವು ನೋಡ್ಬೋದು. ಅಲ್ಲಿ ಈ ಒಂದು ರೋಗಾಣುವಿನ ಒಂದು ಬಾಧೆ ಇಲುಕುಗಳ ಮೇಲೆ, ಅಂದರೆ ಬಂದಂಥ ಹಿಲುಕುಗಳ ಮೇಲೆ ಸೋಂಕು ತಗಲದಾಗ ಅಲ್ಲೂ ಕೂಡ ಇದರ ಒಂದು ಬಾಧೆಯನ್ನು ನಾವು ನೋಡ್ಬೋದು. ಅಥವಾ ಬಂದಂಥ ತೆನೆಯ ಕುತ್ತಿಗೆ ಭಾಗದಲ್ಲಿ ಇದರ ಒಂದು ರೋಗಾಣುವಿನ ಸೋಂಕು ಆದಾಗ ಅಲ್ಲೂ ಕೂಡ ಇದರ ಒಂದು ರೋಗದ ಒಂದು ಲಕ್ಷಣಗಳನ್ನು ನೋಡ್ಬೋದು. ಈಗ ನಾವು ಸಸಿ ಮಡಿಗೆ ಬಂದಾಗ ಎಕರೆಗೆ ಒಂದು 5 ಕೆಜಿ ಒಂದು ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ. ರೈತರು ಕೆಲವೊಮ್ಮೆ ಏನಾಗುತ್ತೆ, ಅತಿ ಹೆಚ್ಚಾದ ಒಂದು ಬಿತ್ತನೆ ಬೀಜವನ್ನು ಬಳಕೆ ಮಾಡಿ ಅದನ್ನು ಸಸಿ ಮಡಿ ಮಾಡಿದ್ದೆ, ಅದರಲ್ಲಿ ಒತ್ತಾದ ಒಂದು ಸಸಿಗಳಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಅದಕ್ಕೆ ಪೂರಕವಾದ ಒಂದು ರೋಗಾಣುಗೆ ಪೂರಕವಾದ ಒಂದು ವಾತಾವರಣ ಸಿಕ್ಕಿ ಅದು ಅದರ ಒಂದು ಬಾಧೆಯನ್ನು ಎಲೆಗಳ ಮೇಲೆ ಮಾಡುತ್ತೆ ಸಸಿ ಮಡಿಲಿ. ಅಲ್ಲಿ ಅದರ ರೋಗದ ಲಕ್ಷಣಗಳನ್ನು ನೋಡಿದಾಗ ಮೊದಲು ಎಲೆಗಳ ಮೇಲೆ ಒಂದು ತೇವಾಂಶದಿಂದ ಕೂಡಿದಂಥ ಒಂದು ಮೊಚ್ಚೆಗಳು ಮೊದಲು ಪ್ರಾರಂಭ ಆಗುತ್ತೆ. ನಂತರ ಆ ಮೊಚ್ಚೆಗಳೇನಾಗುತ್ತೆ, ದೊಡ್ಡ ಮೊಚ್ಚೆಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಮಾರ್ಪಾಡಾಗಿ ಸಂಪೂರ್ಣವಾಗಿ ಸಸಿಗಳು ಕೊಳೆಯುವಂಥ ಒಂದು ಸಂದರ್ಭ ಜಾಸ್ತಿ ಆಗುತ್ತೆ. ಈ ಒಂದು ತೀವ್ರತೆಯಿಂದ ಏನಾಗುತ್ತೆ, ನಮಗೆ ಏನು ನಾವು ಒಂದು ಎಕರೆ ಪ್ರದೇಶಕ್ಕೆ ನಾವು ಏನು ಸಸಿ ಮಡಿ ಮಾಡಿರ್ತೇವೆ ಅದಕ್ಕೆ ಬೇಕಾದಂತಹ ಒಂದು ಸದೃಢವಾದ ಆರೋಗ್ಯಕರವಾದ ಮತ್ತು ಏನು ನಾಟಿ ಮಾಡೋಕ್ಕೆ ಯೋಗ್ಯವಾದ ಒಂದು ಸಸಿ ಮಡಿಗಳು ನಮಗೆ ಸಿಗೋದಿಲ್ಲ. ಅದು ಸಂಪೂರ್ಣವಾಗಿ ನಮಗೆ ಕಡಿಮೆ ಆಗೋಗ್ತದೆ, ಶಾರ್ಟೇಜ್ ಬರುತ್ತದೆ. ಹಾಗಾಗಿ ನಾವು ಈ ಸಸಿ ಮಡಿ ಹಂತದಲ್ಲಿ ಈ ರೋಗದ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ನೇರವಾಗಿ ಅದರ ನಿರ್ವಹಣೆಯೂ ಕೂಡ ನಾನು ಹೇಳೇಬಿಡ್ತೀನಿ. ಇಲ್ಲಿ ನಾವು ಸಸಿ ಮಡಿಯಲ್ಲಿ ಈ ರೋಗ ಏನು 10-15 ದಿನಗಳಲ್ಲಿ ಆ ರೋಗದ ಒಂದು ಸೋಂಕು ಕಾಣಿಸ್ಕೊಳತ್ತೆ, ಆವಾಗ ನಿಮಗೆ ಗೊತ್ತಾಗಲಿಲ್ಲ ಅಂದು ಕೂಡ ಒಂದು ತಜ್ಞರ ಒಂದು ಸಲಹೆಯನ್ನು ಪಡೆದು ನೀವು ಏನು ಕಾರ್ಬನ್ಡೇಜಿಮ್ ಅನ್ನೋ ಒಂದು ಶಿಲೀಂದ್ರನಾಶಕವನ್ನು ನಾವು ಈಗಾಗಲೇ ಶಿಫಾರಸು ಮಾಡಿದ್ದೇವೆ, ಇದು ಇಂದಿನಂದು ಕೂಡ ಭಾಳ ಪ್ರಚಲಿತವಾಗಿರುವಂಥ ಶಿಲೀಂದ್ರನಾಶಕ. ಇದನ್ನು ನಾವು 1/4 ಗ್ರಾಂ ಈ ಶಿಲೀಂದ್ರನಾಶಕದ ಪುಡಿಯನ್ನು 1 ಲೀಟರ್ ನೀರಿಗೆ ಅದನ್ನು ಬೆರೆಸಿ ಅದನ್ನು ಸಿಂಪರಣ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗುತ್ತೆ. ಮಾಡಿದಾಗ ಏನು ಈ ಒಂದು ಸಸಿ ಮಡಿಲಿ ಗಿಡಗಳ ಸಾಯುವಿಕೆ ಕಡಿಮೆ ಆಗ್ತದೆ ಮತ್ತು ರೋಗದ ತೀವ್ರತೆಯನ್ನು ಕಡಿಮೆ ಆಗಿ ನಮಗೆ ಬೇಕಾದಂಥ ನಾಟಿಗೆ ಬೇಕಾದಂಥ ಒಂದು ಯೋಗ್ಯವಾದ ಒಂದು ಪೈರುಗಳು ನಮಗೆ ಸಿಗುತ್ತಿಲ್ಲ. ಸಸಿ ಮಡಿಯಲ್ಲಿ ಬರುತ್ತಲ್ಲ ಏನು ಬೆಂಕಿ ರೋಗ, ರಾಗಿಯನ್ನು ನೇರವಾಗಿ ಬಿತ್ತನೆ ಮಾಡಿದಾಗ್ಲೂ ಬರುತ್ತಾ ಇದೇ ರೀತಿ? ರಾಗಿ ಬಿತ್ತನೆ ಮಾಡಿದಾಗಲೂ ಕೂಡ ಇದರ ಒಂದು ಸೋಂಕು ಇರುತ್ತೆ ಸರ್. ಬಟ್ ಏನಾದರೆ ಖುಷ್ಕಿ ಪ್ರದೇಶದಲ್ಲಿ ಇದು, ಈಗ ನಾನು ಹೇಳ್ತಾ ಇರೋದು ಸಸಿ ಮಡಿ ಮಾಡುವಂಥದ್ದು ಹೆಚ್ಚು ಒಂದು ಮಳೆ ಬೀಳುವ ಪ್ರದೇಶ ಮತ್ತು ನೀರಾವರಿ ಪ್ರದೇಶದಲ್ಲಿ. ಈ ನೇರವಾಗಿ ಬಿತ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಸಾಮಾನ್ಯವಾಗಿ ನಾವು ಖುಷ್ಕಿ ಪ್ರದೇಶದಲ್ಲಿ ನೋಡ್ತೀವಿ. ಖುಷ್ಕಿ ಪ್ರದೇಶದಲ್ಲಿ ಏನಾಗುತ್ತೆ, ಅಲ್ಲಿ ಒಂದು ಉಷ್ಣಾಂಶತೆ ಜಾಸ್ತಿ ಇರುತ್ತೆ, ಏನು ವಾತಾವರಣದಲ್ಲಿರ್ತಕ್ಕಂಥ ಆರ್ದ್ರತೆ ಕಮ್ಮಿ ಇರುತ್ತೆ, ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಈ ಹ್ಯುಮಿಡಿಟಿ ಆ ಒಂದು ಪ್ರದೇಶದಲ್ಲಿ ಕಡಿಮೆ ಇರುತ್ತದೆ, ಹಾಗಾಗಿ ಇದರ ಸೋಂಕು ಅಷ್ಟೊಂದು ಇರೋದಿಲ್ಲ. ಇದ್ದರೂ ಕೂಡ ಆರ್ಥಿಕವಾದ ಒಂದು ನಷ್ಟ ಆ ಒಂದು ನಮ್ಮ ಒಂದು ಸಸಿಗಳ ಮೇಲೆ ಆಗೋದಿಲ್ಲ. ಓಕೆ, ಅಂದರೆ ಸಸಿ ಮಡಿಯಲ್ಲಿ 1/4 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಶಿಲೀಂದ್ರನಾಶಕವನ್ನು ಸಿಂಪರಣೆ ಮಾಡಬೇಕು ಸರ್. ಇದಾದ ನಂತರ ನಾವು 20 ದಿನಗಳ ನಂತರ ಯಾವುದೇ ಒಂದು ತಳಿಗಳಾಗಲಿ, ನಾವು ರಾಗಿ ತಳಿಗಳನ್ನ ಸುಮಾರು 20 ದಿನಗಳವರೆಗೆ ಅದನ್ನು ನಾವು ಸಸಿ ಮಡಿಯಲ್ಲಿ ಆರೈಕೆ ಮಾಡಿ ನಂತರ ಅದನ್ನು ನಾಟಿಯನ್ನು ಮಾಡಬೇಕಾಗ್ತದೆ. ಅದರ ಮೇಲೆ ನಾಟಿ ಮಾಡಿದ್ರೆ ಅದು ಇಳುವರಿಯ ಮೇಲೆ ಮತ್ತೆ ಗಣನೀಯವಾದ ಒಂದು ಕುಂಠಿತ ಉಂಟಾಗುತ್ತೆ. ಹಂಗಾಗಿ ನಾವು 20 ದಿನಗಳ ಬರೆಗೆ ಏನು ಬೆಳೆದಂಥ ಒಂದು ಸದೃಢವಾದ ಪೈರನ್ನು ನಾವು ನಾಟಿನ ಮಾಡ್ತೇವೆ. ನಾಟಿ ಮಾಡಿದ ಮೇಲೂ ಕೂಡ ವಾತಾವರಣದಲ್ಲಿ ಏನು ಈ ಒಂದು ಬೆಂಕಿ ರೋಗಕ್ಕೆ ಒಂದು ಪೂರಕವಾದ ಒಂದು ವಾತಾವರಣ ಅಂದರೆ ತುಂತುರು ಮಳೆ ಬೀಳುವಂಥದ್ದು, ಮೋಡ ಕವಿದ ವಾತಾವರಣ, ಮತ್ತು ಏನು ಉಷ್ಣಾಂಶ, ಬೆಳಗಿನ ಉಷ್ಣಾಂಶ ಸುಮಾರು 28 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇರುವಂಥದ್ದು, ರಾತ್ರಿಯಲ್ಲಿ ತಂಪಾದ ಒಂದು ಉಷ್ಣಾಂಶ, ಮತ್ತು ಮುಖ್ಯವಾಗಿ ಆರ್ದ್ರತೆ. ಏನು ವಾತಾವರಣದಲ್ಲಿ ಏನು ಆರ್ದ್ರತೆ ಇರುತ್ತೆ ಅದು ಶೇಕಡ 90%ಕ್ಕಿಂತ ಹೆಚ್ಚಿದ್ದಾಗ ಈ ರೋಗ ಭಾಳ ಸುಲಭವಾಗಿ ನಮ್ಮ ಒಂದು ಪೈರುಗಳ ಮೇಲೆ ಅದರ ಹಾನಿಯನ್ನು ಮಾಡುತ್ತೆ, ಬಾಧೆಯನ್ನು ಮಾಡುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಪೂರಕವಾದ ಒಂದು ವಾತಾವರಣ ಯಾವಾಗಿರುತ್ತೆ ಅವಾಗ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ನಮ್ಮ ನಾಟಿ ಮಾಡಿದ ಒಂದು ಪೈರುಗಳ ಮೇಲೂ ಕೂಡ ಸುಮಾರು 25-30 ದಿನಗಳಲ್ಲಿ ನಾವು ಈ ಒಂದು ಎಲೆ ಬೆಂಕಿ ರೋಗದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಇಲ್ಲೂ ಕೂಡ ಇದರ ಲಕ್ಷಣವನ್ನು ನೋಡಿದಾಗ ಸಸಿ ಮಡಿಗಿಂತ ಒಂದು ವ್ಯತ್ಯಾಸ ಇರುತ್ತದೆ. ಇಲ್ಲಿ ಏನು ರೋಗದ ಲಕ್ಷಣವನ್ನು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ನಾಟಿ ಮಾಡಿದ ಒಂದು ಪೈರುಗಳ ಮೇಲೆ ಕಪ್ಪು ಅಥವಾ ಒಂದು ಕಂದು ಬಣ್ಣದ ಒಂದು ಚುಕ್ಕೆಗಳು ಮೊದಲು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ನಂತರ ಈ ಚುಕ್ಕೆಗಳು ವಜ್ರಾಕಾರದ ಅಥವಾ ಕಣ್ಣಿನಾಕಾರದ ಮಚ್ಚೆಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಅದಾದ ನಂತರ ರೋಗದ ಒಂದು ತೀವ್ರತೆಯ ಅನುಸಾರ ಏನಾಗುತ್ತೆ ಅಂದರೆ ಈ ಮಚ್ಚೆಗಳು ಒಂದಕ್ಕೊಂದು ಕೂಡಿಕೊಂಡು ಸಂಪೂರ್ಣವಾಗಿ ಎಲೆಯನ್ನು ಆವರಿಸಿ ಎಲೆಗಳ ಒಂದು ಗರಿಗಳು ಒಣಗಕ್ಕೆ ಪ್ರಾರಂಭ ಆಗ್ತದೆ. ಕೆಲವೊಮ್ಮೆ ಸಂಪೂರ್ಣವಾಗಿ ಪೈರು ಒಣಗೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಈಗಾಗಲೇ ನಾನು ಹೇಳಿದೆ ಕಾರ್ಬಂಡೆಜಿಮ್ ಅಂತ ಒಂದು ಶಿಲೀಂಧ್ರನಾಶಕ, ಇದನ್ನು ಕೂಡ ನಾವು 1 ಗ್ರಾಂ ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ ಸೇರಿಸಿ ಅದನ್ನು ನಾವು ಸಿಂಪರಣೆಯನ್ನು ನಾಟಿ ಮಾಡಿದ 25-30 ದಿನ ಅಥವಾ ಬಿತ್ತನೆ ಮಾಡಿದ ಒಂದು 15-20 ದಿನಗಳ ಒಂದು ಅಂತರದಲ್ಲಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ಈ ಒಂದು ಎಲೆಯ ಬೆಂಕಿ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಅದರ ಜೊತೆಗೆ ಈ ರೋಗ ಪ್ರಸಾರವನ್ನು ನೋಡಿದಾಗ, ಈ ರೋಗ ಯಾವ ರೀತಿ ಹರಡುತ್ತೆ, ಯಾವ ರೀತಿ ಒಂದು ಪ್ರಸಾರ ಆಗುತ್ತೆ ಅಂತ ನೋಡಿದಾಗ ಇದು ಬೀಜಗಳ ಮುಖಾಂತರನೂ ಕೂಡ ಪ್ರಸಾರ ಆಗುತ್ತೆ, ಅದರ ಜೊತೆಗೆ ಗಾಳಿಯ ಮುಖಾಂತರನೂ ಕೂಡ ಪ್ರಸಾರ ಆಗುತ್ತೆ ಇದರ ಒಂದು ಬೀಜಕಣಗಳು. ಹಾಗಾಗಿ ನಾವು ಮುಖ್ಯವಾಗಿ ಬೀಜದಿಂದ ಪ್ರಸಾರ ಆಗೋದ್ರಿಂದ ಬೀಜೋಪಚಾರನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಸಸಿ ಮಡಿ ಮಾಡೋಕ್ಕೆ ಮೊದಲು ಅಥವಾ ಬಿತ್ತನೆ ಮಾಡೋಕ್ಕೆ ಮೊದಲು ಬೀಜೋಪಚಾರವನ್ನು ಕೈಗೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಇಲ್ಲಿ ಈಗಾಗಲೇ ನಾವು ಸಾಕಷ್ಟು ಒಂದು ಶಿಲೀಂಧ್ರನಾಶಕಗಳನ್ನು ಸಂಶೋಧನೆಯನ್ನು ಸುಮಾರು 5-6 ವರ್ಷಗಳ ಕಾಲ ಸಂಶೋಧನೆಯನ್ನು ಮಾಡಿ ಆ ಒಂದು ಶಿಲೀಂಧ್ರನಾಶಕಗಳ ಶಿಫಾರಸನ್ನು ನಾವು ಮಾಡಿದ್ದೇವೆ. ಈಗ ಹಿಂದೆ ಇದ್ದಂಥ ಶಿಲೀಂಧ್ರನಾಶಕ ಕಾರ್ಬಂಡೆಜಿಮ್ ಅನ್ನೊಂದು ಶಿಲೀಂಧ್ರನಾಶಕ, ಇದನ್ನು ಪ್ರತಿ ಕೆಜಿ ಬೀಜಕ್ಕೆ ನಾವು 2 ಗ್ರಾಂ ಅದನ್ನು ನಾವು ಮಿಶ್ರಣ ಮಾಡಿ ಬಿತ್ತನೆ ಬೀಜವನ್ನು ಉಪಚಾರ ಮಾಡಿ ಬಿತ್ತನೆ ಮಾಡುವಂಥದ್ದು ಮಾಡ್ತೀವಿ. ಇತ್ತೀಚೆಗೆ ನಾವು ಟ್ರೈಸೈಕ್ಲೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ, ಅದನ್ನು ಕೂಡ ನಾವು 3 ಗ್ರಾಂ ಶಿಲೀಂಧ್ರನಾಶಕದ ಪುಡಿಯನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚಾರ ಮಾಡುವಂಥದ್ದು, ಅಥವಾ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನಜೋಲ್ ನೇಟಿವೋ ಅಂತ ಈಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಒಂದು ಉತ್ತಮವಾದ ಬಹಳ ಪರಿಣಾಮಕಾರಿಯಾದ ಒಂದು ಶಿಲೀಂಧ್ರನಾಶಕ. ಈ ಶಿಲೀಂಧ್ರನಾಶಕವನ್ನು ನಾವು 0.5 ಗ್ರಾಂನಷ್ಟು ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ಈ ಒಂದು ಸಸಿಮಡಿಯಲ್ಲಿ ಏನು ಬರ್ತದೆ ಬೆಂಕಿ ರೋಗ ಇದನ್ನು ನಾವು ಸಂಪೂರ್ಣವಾಗಿ ನಾವು ಹತೋಟಿಯನ್ನು ಮಾಡಿ ಒಳ್ಳೆ ಉತ್ತಮವಾದ ಒಂದು ಪೈರುಗಳನ್ನು ನಾವು ಪಡೆಯಬಹುದು. ಇದಾದ ಮೇಲೆ ರಾಗಿಲಿ ಎರಡು ಹಂತದಲ್ಲಿ ನಾವು ರೋಗವನ್ನು ನೋಡ್ತೇವೆ. ಆದರೆ ಮುಖ್ಯವಾಗಿ ನಮಗೆ ಆರ್ಥಿಕವಾಗಿ ಹೆಚ್ಚು ನಷ್ಟ ಆಗುವಂಥದ್ದು ಅಂದರೆ ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ. ಇದು ಹೂ ಬಿಡುವ ಒಂದು ಹಂತದಲ್ಲಿ ಈ ಒಂದು ಏನು ರೋಗಾಣುವಿನ ಒಂದು ಸೋಂಕು ನಮ್ಮ ರಾಗಿ ತೆನೆಯ ಒಂದು ಕುತ್ತಿಗೆ ಭಾಗಕ್ಕೆ ಅದು ತಗಲುತ್ತೆ. ಕುತ್ತಿಗೆ ಭಾಗದಲ್ಲಿ ರೋಗ ತಗಲಿದ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಮೊದಲು ಕಂದು ಬಣ್ಣದ ಮೊಚ್ಚೆಗಳು ಪ್ರಾರಂಭ ಆಗುತ್ತೆ ಮತ್ತು ಈ ಮೊಚ್ಚೆ ತೆನೆಯ ಒಂದು ಮೇಲ್ಭಾಗಕ್ಕಾಗಿರ್ಬೋದು ಅಥವಾ ಒಂದು ಗಿಡದ ಒಂದು ತಳಭಾಗದ ಒಂದು ಆಗಿರ್ಬೋದು ಅದು ಪ್ರಸಾರ ಆಗ್ತಾ ಹೋಗುತ್ತೆ, ಅಂದರೆ ವೃದ್ಧಿ ಆಗುತ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆ ಕತ್ತು ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಕತ್ತು ಕೊಳೆತ ಮೇಲೆ ಅದು ಗಾಳಿಗೆ ಮುರಿದಾದರೂ ಬೀಳ್ಬೋದು, ಅಥವಾ ಏನಾಗುತ್ತೆ ಅಂದರೆ ಇಲ್ಲಿ ಈ ಒಂದು ಏನು ಆ ರಾಗಿ ಒಂದು ತೆನೆಗೆ ಬೇಕಾದಂತಹ ಒಂದು ನೀರು ಇರ್ಬೋದು ಅಥವಾ ಪೋಷಕಾಂಶಗಳಿರ್ಬೋದು ಇವೆರಡು ಕೂಡ ಏನಾಗುತ್ತೆ, ಸಂಪೂರ್ಣವಾಗಿ ಅಲ್ಲಿ ಬಂದಾಗೋಗುತ್ತೆ, ಸರಬರಾಜು ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಒಂದು ರಾಗಿ ತೆನೆ ಏನಾಗುತ್ತೆ, ಜೊಳ್ಳಾಗೋಕ್ಕೆ ಪ್ರಾರಂಭ ಆಗುತ್ತೆ, ಸಂಪೂರ್ಣವಾಗಿ ಜೊಳ್ಳಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಹೂ ಬಿಡುವ ಹಂತದಲ್ಲಿ ಈ ರೋಗಾಣು ಇಲುಕುಗಳ ಮೇಲೆ ಅದರ ಒಂದು ಸೋಂಕನ್ನು ತಗಲಿಸ್ಬೋದು. ಸೋಂಕು ತಗಲಿದ ಪ್ರದೇಶದಿಂದ ಅಲ್ಲೂ ಕೂಡ ಮೇಲ್ಮುಖವಾಗಿ ಅಥವಾ ಒಂದು ಕೆಳಮುಖವಾಗಿ ಈ ಒಂದು ರೋಗಾಣುವಿನ ಒಂದು ವೃದ್ಧಿ ಆಗುತ್ತೆ, ಬೆಳವಣಿಗೆ ಶುರುವಾಗುತ್ತೆ. ಆವಾಗ ಸಂಪೂರ್ಣವಾಗಿ ಇಲುಕುಗಳು ಒಣಗೋಕ್ಕೆ ಪ್ರಾರಂಭ ಆಗ್ತವೆ. ಇಲ್ಲಿ ಇಲುಕುಗಳು ಒಂದು ತೆನೆಯಲ್ಲಿ 5-6 ಇಲುಕುಗಳಿರ್ತದೆ. ಈಗ ನಾವು 3-4 ಇಲುಕುಗಳು ಒಣಗೋದ್ರಿಂದ ಇಲ್ಲಿ ಸಂಪೂರ್ಣ ನಮ್ಮ ಸುಮಾರು 40-50 ಒಂದು ನಷ್ಟ ಆಗುತ್ತೆ. ಆಮೇಲೆ ತೆನೆಯ ಒಂದು ಕುತ್ತಿಗೆ ಭಾಗ ಕೊಳೆಯೋದ್ರಿಂದನೂ ಕೂಡ ಇಲ್ಲಿ ಸಂಪೂರ್ಣವಾಗಿ ನಾವು ಸುಮಾರು 80%-100% ಭಾಗ ಇಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಇಲ್ಲಿ ನಿರ್ವಹಣಾ ಕ್ರಮವನ್ನು ಮಾಡೋದು ಬಹಳ ಮುಖ್ಯ, ಮತ್ತು ಇಲ್ಲಿ ಗಮನ ಹರಿಸಿ ಯಾವ ಕಾಲಕ್ಕೆ ನಾವು ಈ ಸಿಂಪರಣೆಯನ್ನು ತಗೋಬೇಕು ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ. ಯಾಕೆಂದರೆ ಇದು ರೋಗಾಣುವಿನ ಒಂದು ಸೋಂಕು ಹೂ ಬಿಡೋ ಹಂತದಲ್ಲಿ ಬರೋದ್ರಿಂದ ನಾವು ಶೇಕಡ 50 ಭಾಗ ಹೂ ಬಿಟ್ಟ ನಂತರ ನಾವು ಸಿಂಪರಣೆಯನ್ನು ತಗೋಬೇಕು. ಅದಕ್ಕೆ ಮೊದಲು ಯಾವುದೇ ಥರದ ಶಿಲೀಂದ್ರನಾಶಕವನ್ನು ನಾವು ಸಿಂಪರಣೆ ಮಾಡಿದ್ರೆ ಅದು ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ. ಹೂ ಬಿಟ್ಟ ನಂತರ 50 ಭಾಗ ಹೂ ತೆನೆ ಹೊರಬಂದಾಗ ನಾವು ಈ ಒಂದು ಶಿಲೀಂದ್ರನಾಶಕವನ್ನು ನಾವು ಸಿಂಪರಣೆಯನ್ನು ಮಾಡಬೇಕು. ಇಲ್ಲಿ ನಾವು ಜೈವಿಕವಾಗೂ ಕೂಡ ನಾವು ಸಾಕಷ್ಟು ಒಂದು ಸಂಶೋಧನೆ ಮಾಡಿ ಇಲ್ಲಿ ಯಾವ್ಯಾವ ಒಂದು ಜೈವಿಕ ಜೀವಾಣುಗಳನ್ನ ಬಳಸಿದ್ರೂ ಕೂಡ ಈ ಒಂದು ರೋಗದ ಒಂದು ಹತೋಟಿನ ಮಾಡ್ಬೋದು ಅಂತ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅಂತ ಒಂದು ಬ್ಯಾಕ್ಟೀರಿಯಾ ಏಕಾಣುಜೀವಿ, ಇದರ ಒಂದು ಟಾಕ್ ಪುಡಿಯನ್ನು ನಾವು 10 ಗ್ರಾಂ ಟಾಕ್ ಪುಡಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ರೋಗ ಹರಡುವ ಒಂದು ಸಂದರ್ಭದಲ್ಲಿ ನಾವು ಹೂ ಬಿಡುವ ಹಂತದಲ್ಲಿ ನಾವು ಸಿಂಪರಣೆ ಮಾಡಿದ್ದಾಗ ಸಾಕಷ್ಟು ಒಂದು ರೋಗದ ಒಂದು ತೀವ್ರತೆಯನ್ನು ನಾವು ಕಡಿಮೆಗೊಳಿಸ್ಬೋದು. ಆದಾಗ್ಯೂ ಕೂಡ ರೋಗದ ತೀವ್ರತೆ ಇದ್ದಾಗ ಸುಮಾರು ಒಂದು ಈ ಸೂಡೋಮೋನಸ್ ಫ್ಲೋರೋಸೆನ್ಸ್ ಇದರ ಸಿಂಪರಣೆಯ ನಂತರ ನಾವು ಒಂದು 15 ದಿನಗಳ ತರುವಾಯ ನಾವು ಈ ಒಂದು ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡ್ಬೋದು. ಅದರಲ್ಲಿ ನಾವು ಕಾರ್ಬೊಂಡೆಸಿಮ್ ಈಗಾಗಲೇ ಹೇಳಿದೆ 2 ಗ್ರಾಂ ಪ್ರತಿ ಒಂದು ಲೀಟರ್ ನೀರಿಗೆ ಬೆರೆಸಿ ಅದನ್ನು ಸಿಂಪರಣೆಯನ್ನು ಹೂ ಬಿಡುವ ಹಂತದಲ್ಲಿ ಮಾಡಬೇಕು. ಅಥವಾ ಟ್ರೈಸೈಕ್ಲೋಝೋಲ್ ಅಂತ ಏನು ಶಿಲೀಂದ್ರನಾಶಕ ಹೇಳಿದೆ, ಈ ಶಿಲೀಂದ್ರನಾಶಕವನ್ನು 0.6 ಗ್ರಾಂ ಅಂದರೆ 10 ಲೀಟರ್ ಕ್ಯಾನಿಗೆ ನಾವು 6 ಗ್ರಾಂನಷ್ಟು ಈ ಒಂದು ಶಿಲೀಂದ್ರನಾಶಕದ ಪುಡಿಯನ್ನು ಬೆರೆಸಿ ಇದನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಶಿಲೀಂದ್ರನಾಶಕಗಳ ಒಂದು ಬಳಕೆಯಿಂದ ರಾಗಿಲಿ ಬರ್ತಕ್ಕಂಥ ನಮಗೆ ಹೆಚ್ಚು ಆರ್ಥಿಕ ಒಂದು ನಷ್ಟ ಉಂಟು ಮಾಡುವಂಥ ಈ ಇಲುಕು ಹಾಗೂ ಕುತ್ತಿಗೆ ಬೆಂಕಿ ರೋಗಗಳನ್ನು ನಾವು ಹತೋಟಿ ಮಾಡಿ ಒಂದು ನಮ್ಮ ಒಂದು ಇಳುವರಿಯ ಒಂದು ರಾಗಿ ಇಳುವರಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಬೋದು. ಈ ಒಂದು ಮೂರು ತರನಾದ ಮೂರು ಹಂತಗಳಲ್ಲಿ ಬರುವಂಥ ಈ ಬೆಂಕಿ ರೋಗದ ಒಂದು ನಿರ್ವಹಣೆಯನ್ನು ನಾವೀ ರಾಗಿಲಿ ಮಾಡಬೇಕಾಗತ್ತೆ. ಇದಾದ ಮೇಲೆ ನಾವು ರಾಗಿಲಿ ಮುಖ್ಯವಾದ ಇತರೆ ಒಂದು ರೋಗಗಳನ್ನು ಕೂಡ ನಾವು ನಿರ್ವಹಣೆಯನ್ನು ತಗೋಬೇಕಾಗುತ್ತೆ. ಈ ಕುತ್ತಿಗೆ ರೋಗ ಅಥವಾ ರಾಗಿಯಲ್ಲಿ ಕಂಡು ಬರುವಂತಹ ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಗಳನ್ನು ಏನಾದರೂ ತಾವು ಬಿಡುಗಡೆ ಮಾಡಿದ್ದೀರಾ? ಸಾಕಷ್ಟು ಈಗಾಗಲೇ ನಾನು ಹೇಳಿದೆ ಸರ್, ಸಾಕಷ್ಟು ಒಂದು ಏನು ರಾಗಿ ಲಕ್ಷ್ಮಣಯ್ಯವರು ಏನು ನಮ್ಮಲ್ಲಿ ಇಂಡ್ ಆಫ್ ಒಂದು ಸರಣಿ ತಳಿಗಳನ್ನ ನಾವು ಇಂಡ್ ಆಫ್ 1 ರಿಂದ ಇಂಡ್ ಆಫ್ 15 ರವರೆಗೆ ಅವರು ಒಂದು ತಳಿಗಳ ಅಭಿವೃದ್ಧಿ ಬೇರೆ ಬೇರೆ ಒಂದು ಕಾಲಕ್ಕೆ ಅದು ಇದು ಏನೋ ಮುಂಗಾರಿಗೆ ಆಗಿರ್ಬೋದು ಹಿಂಗಾರು ಆಗಿರ್ಬೋದು ಬೇಸಿಗೆ ಚಳಿಗಾಲ ಎಲ್ಲ ಕಾಲಕ್ಕೆ ಸೂಕ್ತವಾದ ತಳಿಗಳ ಅಭಿವೃದ್ಧಿ ಅವರು ಮಾಡಿದ್ರು. ಅದಾದ ನಂತರ ನಾವು ಕೂಡ ಈ ಬೆಂಕಿ ರೋಗ ಒಂದು ನಿರೋಧಕತೆ ಇರುವಂಥ ಸಾಕಷ್ಟು ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾನು KMR ಸರಣಿ ತಳಿಗಳು ಅಂತ ಹೇಳಿದೆ. ಇದರಲ್ಲಿ KMR 316, KMR 630, KMR 204 ಈ ಒಂದು ತಳಿಗಳು, ಇವು ಕೆಂಪು ಒಂದು ಬಣ್ಣದ ಒಂದು ಕಾಳುಗಳ ಒಂದು ತಳಿಗಳು. ಈ ತಳಿಗಳು ಈಗ ಬಹಳ ಪ್ರಚಲಿತವಾಗಿರುವಂಥ ತಳಿಗಳು ಮತ್ತು ಹೆಚ್ಚು ಇಳುವರಿ ಕೊಡುವಂಥದ್ದು, ಅದರ ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆ ಇರುವಂಥ ತಳಿಗಳು. ಬಿತ್ತನೆ ನಿಮ್ಮಲ್ಲಿ ಸಿಗುತ್ತಾ? ಬಿತ್ತನೆ ಈ ಎಲ್ಲ ತಳಿಗಳು ಕೂಡ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನು VC Farm ಮಂಡ್ಯ ಇದೆ, ಇಲ್ಲಿ ಈ ತಳಿಗಳ ಒಂದು ಉತ್ಪಾದನೆ ಕೂಡ ಬೀಜೋತ್ಪಾದನೆ ಕೂಡ ಮಾಡ್ತಾ ಇದ್ದೇವೆ ಮತ್ತು ರೈತರಿಗೂ ಕೂಡ ಒಂದು ಬೀಜಗಳ ಒಂದು ಲಭ್ಯತೆ ಇರ್ತದೆ. ಸರ್, ರಾಗಿಯಲ್ಲಿ ಕಂಡುಬರುವಂತಹ ಇತರೆ ರೋಗಗಳ ಬಗ್ಗೆ ಮಾಹಿತಿ ನೀಡಿ ಡಾಕ್ಟರ್ ರವೀಂದ್ರ ಅವರು. ಸರ್, ಈಗ ಈ ಬೆಂಕಿ ರೋಗದ ನಂತರ ರಾಗಿಯಲ್ಲಿ ಬರುವಂಥ ಇನ್ನು ಇತರೆ ರೋಗಗಳು ಅಂತಂದರೆ ಕಂದುಚುಕ್ಕೆ ರೋಗ ಅಂತ ಹೇಳ್ತೇವೆ. ಈ ಕಂದುಚುಕ್ಕೆ ರೋಗನೂ ಕೂಡ ಬಹಳ ಮುಖ್ಯ, ಯಾಕೆಂದರೆ ಇದರಲ್ಲೂ ಕೂಡ ನಾವು ಸಾಕಷ್ಟು ಒಂದು ರೋಗದ ಒಂದು ಬಾಧೆ ಇರುತ್ತೆ ಮತ್ತು ಆರ್ಥಿಕವಾಗಿ ನಮಗೆ ನಷ್ಟ ಆಗುತ್ತೆ. ಆದರೆ ಬೆಂಕಿ ರೋಗಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಈ ರೋಗ ನಮಗೆ ತೆಂಡೆ ಹೊಡೆಯೋ ಹಂತದ ನಂತರ ಈ ರೋಗದ ಒಂದು ಬಾಧೆ ನಮ್ಮ ಒಂದು ರಾಗಿ ಬೆಳೆಯಲ್ಲಿ ನಾವು ನೋಡ್ಬೋದು. ಆದರೆ ಈ ಒಂದು ರೋಗ ಬರೋಕ್ಕೆ ಮುಖ್ಯವಾದ ಕಾರಣ ಏನಾಗುತ್ತೆ ಅಂತಂದರೆ, ಎಲ್ಲಿ ನಮ್ಮ ಒಂದು ಪೈರುಗಳು ಅಥವಾ ನಮ್ಮ ಗಿಡಗಳು ಅಶಕ್ತವಾಗಿರ್ತವೆ, ಎಲ್ಲಿ ನಾವು ಪೊಟ್ಯಾಶ್ಯುಕ್ತ ಒಂದು ಗೊಬ್ಬರಗಳನ್ನ ಬಳಸೋದಿಲ್ಲ, ಅಲ್ಲಿ ಈ ರೋಗದ ಒಂದು ಬಾಧೆ ಹೆಚ್ಚಾಗಿರುತ್ತೆ. ಅಷ್ಟೊಂದು ಸಾಮಾನ್ಯವಾಗಿ ಈ ರೋಗ ಬರೋದಿಲ್ಲ, ಆದರೆ ಈ ಎಲ್ಲ ಕಾರಣಗಳಿಂದಾಗಿ ಈ ರೋಗದ ಒಂದು ಬಾಧೆ ಹೆಚ್ಚಾಗುವಂಥ ಇರ್ತದೆ. ಇಲ್ಲಿ ನಾವು ಈ ಒಂದು ಎಲೆ ಚುಕ್ಕೆ ರೋಗದ ಒಂದು ಲಕ್ಷಣಗಳು ನೋಡಿದಾಗ ಇದು ಕೂಡ ಹೆಲ್ಮೆಂಥೋಸ್ಪೋರಿಯಂ ಅಂತ ಒಂದು ಶಿಲೀಂದ್ರದಿಂದನೇ ಹರಡುವಂಥ ರೋಗ. ಈ ರೋಗ ತೆಂಡೆ ಉಡೆಯುವ ಹಂತದಲ್ಲಿ ಏನಾಗುತ್ತೆ ಅಂದರೆ ಎಲೆಗಳ ಮೇಲೆ ಗುಂಡಾದ ಕಂದು ಬಣ್ಣದ ಒಂದು ಚುಕ್ಕೆಗಳು ಮೊದಲು ಕಾಣಿಸ್ಕೊಳ್ಳುತ್ತೆ. ನಂತರ ಈ ಚುಕ್ಕೆಗಳೇನಾಗುತ್ತೆ, ಮಚ್ಚೆಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಒಂದು ಬೆಂಕಿ ರೋಗಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ನಾವು ನೋಡುವಂಥದ್ದು ಅಂದರೆ ಈ ಒಂದು ರೋಗ ಕಾಂಡಗಳ ಮೇಲೆ ಇದರ ಒಂದು ರೋಗದ ಒಂದು ಬಾಧೆಯನ್ನು ಮಾಡುತ್ತೆ. ಅದಾದ ಮೇಲೆ ತೆನೆ ಬಂದ ಮೇಲೆ ತೆನೆಯ ಕಾಳುಗಳ ಮೇಲೆ ಕೂಡ ಇದರ ಒಂದು ಬಾಧೆ ಆಗುತ್ತೆ. ಹಾಗಾಗಿ ಅದರ ಒಂದು ಗುಣಮಟ್ಟ ಕಡಿಮೆ ಆಗ್ತದೆ. ಹಾಗಾಗಿ ಈ ರೋಗದ ಒಂದು ಬಾಧೆ ಎಲೆಯಿಂದ ಪ್ರಾರಂಭವಾಗಿ ಕಾಂಡದ ಮೇಲೆ ಬಂದು ಮತ್ತು ಹೂ ಬಿಟ್ಟ ನಂತರ ನಮ್ಮ ಒಂದು ರಾಗಿ ತೆನೆಯ ಕಾಳುಗಳ ಮೇಲೆ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ಬರೋದ್ರಿಂದ ಏನಾಗುತ್ತೆ, ರಾಗಿ ತೆಂಡೆ ಒಡೆದ ನಂತರ ಬರೋದ್ರಿಂದ ಇದು ಇಲ್ಲಿ ನಮಗೆ ಒಂದು ಕಾಳುಗಳ ಗುಣಮಟ್ಟ ಕಡಿಮೆ ಆಗುತ್ತೆ, ಹಾಗೆ ರಾಗಿಯ ಒಂದು ಪೈರಿನ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಸಾಕಷ್ಟು ಇಲ್ಲಿ ನಮಗೆ 30-40 ಭಾಗ ನಮಗೆ ನಷ್ಟ ಆಗುತ್ತೆ. ಇಲ್ಲಿ ಈ ರೋಗ ಕಂಡಾಗ ನಾವು ಸಮಗ್ರವಾಗಿ ಇದನ್ನು ನಿರ್ವಹಣೆ ಮಾಡೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ರೋಗ ಕಾಳುಗಳ ಮುಖಾಂತರನೂ ಹರಡುತ್ತೆ, ಅದರ ಜೊತೆ ಗಾಳಿ ಮುಖಾಂತರ ಹರಡೋದ್ರಿಂದ ನಾವು ಇಲ್ಲಿ ಮಾಗಿ ಉಳುಮೆ ಮಾಡುವಂಥದ್ದು, ಅಂದರೆ ಈ ರೋಗದ ಒಂದು ಬೀಜ ಕಣಗಳು ಏನು ನಮ್ಮ ಒಂದು ಭೂಮಿಯಲ್ಲಿರ್ತದೆ ಅದನ್ನು ಸೂರ್ಯನ ಶಾಖಕ್ಕೆ ಒಡ್ಡಿ ಅದನ್ನು ನಾಶ ಮಾಡುವಂಥ ಕೆಲಸ ಮೊದಲು ಮಾಡಬೇಕು. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಹುಲ್ಲಿನ ಜಾತಿಗೆ ಒಂದು ಸೇರಿದ ಆಶ್ರಯದಾತ ಒಂದು ಕಳೆಗಳೇನಿರುತ್ತೆ ನಮ್ಮ ಬದುಗಳಲ್ಲಿ, ಆ ಬದುಗಳ ಮೇಲೆ ಈ ಒಂದು ರೋಗಾಣು ಒಂದು ಜೀವನ ನಡೆಯುತ್ತೆ. ನಂತರ ನಾವು ನಾಟಿ ಮಾಡಿದಂತೆ ನಮ್ಮ ಪೈರುಗಳ ಮೇಲೆ ಇದರ ಬಾಧೆಯನ್ನು ಮಾಡುತ್ತೆ ಈ ಒಂದು ಹೆಲ್ಮೆಂಥೋಸ್ಪೋರಿಯಂ ಒಂದು ರೋಗಾಣು. ಹಾಗಾಗಿ ಇದನ್ನು ನಾವು ಆಶ್ರಯದಾತ ಏನು ಸಸ್ಯಗಳಿರುತ್ತೆ ಅವುಗಳನ್ನೂ ಕೂಡ ನಾವು ನಾಶ ಮಾಡುವಂಥದ್ದು ಮಾಡಿ. ಹಂಗಾದರೆ ನಾವು ಏನು ಬದುಗಳಿರುತ್ತೆ ನಮ್ಮ ಜಮೀನುಗಳಲ್ಲಿ ಅದನ್ನು ಶುಚಿಯಾಗಿ ಇಟ್ಕೊಳ್ಳುವಂಥದ್ದು, ಕಳೆಗಳ ಒಂದು ನಿರ್ವಹಣೆ ಇದು ಬಹಳ ಮುಖ್ಯ ಆಗುತ್ತೆ. ಇಲ್ಲೂ ಕೂಡ ನಾವು ಈಗಾಗಲೇ ನಾನೇನು ಹೇಳಿದೆ, ಕೆಮ್ಮಾರ್ ಸರಡಿ ಒಂದು ರಾಗಿ ತಳಿಗಳು ಅವೆಲ್ಲವೂ ಕೂಡ ಈ ಒಂದು ಅಂಗಮಾರಿ ರೋಗ ಅಥವಾ ಕಂದುಚುಕ್ಕೆ ರೋಗ ಅಂತ ಏನು ಹೇಳಿದೆ ಈ ರೋಗಕ್ಕೆ ಒಂದು ಸಹಿಷ್ಣುತೆ ಇರುವಂಥ ಒಂದು ತಳಿಗಳು. ಆದಾಗ್ಯೂ ಕೂಡ ರೋಗದ ತೀವ್ರತೆ ಇದ್ದಾಗ ನಾವು ಮ್ಯಾಂಕೋಸಿಬ್ ಅಂತ ಒಂದು ಶಿಲೀಂಧ್ರನಾಶಕವನ್ನು ನಾವು 2.5 ಗ್ರಾಂನಷ್ಟು ಈ ಶಿಲೀಂಧ್ರನಾಶಕದ ಪುಡಿಯನ್ನು ನಾವು 1 ಲೀಟರ್ ನೀರಿಗೆ ಬೆರೆಸಿ ಇದರ ಸಿಂಪರಣೆಯನ್ನು ನಾವು ತಗೋಬೇಕಾಗುತ್ತೆ ಯಾವಾಗ ರೋಗ ಕಂಡ ತಕ್ಷಣ. ನಂತರ 2ನೇ ಸಿಂಪರಣೆಯಾಗಿ ರೋಗದ ಒಂದು ತೀವ್ರತೆಯ ಅನುಸಾರ ನಾವು 2ನೇ ಸಿಂಪರಣೆಯನ್ನು ಕೂಡ ನಾವು 15 ದಿನಗಳ ನಂತರ ಮಾಡೋದ್ರಿಂದ ಈ ರೋಗನ ಕೂಡ ನಾವು ಹತೋಟಿಯನ್ನು ಮಾಡ್ಬೋದು. ಇದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಮಂಡ್ಯ ಮತ್ತು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಬರ್ತಕ್ಕಂಥ ರೋಗ ಅಂದರೆ ಬುಡಕೊಳೆ ರೋಗ ಅಂತ. ಈ ರೋಗ ಹಾಸನ ಮತ್ತು ಚಿಕ್ಕಮಗಳೂರು ಎಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಎಲ್ಲಿ ಒಂದು ಹೆಚ್ಚಿನ ಒಂದು ಮಳೆ ಬೀಳುತ್ತೆ ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲಿ, ಅಥವಾ ಈ ಥರ ಒಂದು ನಮ್ಮ ಒಂದು ನೀರಾವರಿ ಪ್ರದೇಶಗಳು ಎಲ್ಲಿ ನಾವು ನೀರಾವರಿ ಪ್ರದೇಶಗಳಲ್ಲಿ ರಾಗಿನ ಬೆಳಿತೀವಿ ಅಲ್ಲಿ ಈ ರೋಗದ ಬಾಧೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ರೋಗನೂ ಕೂಡ ಸ್ಕ್ಲೀರೋಷಿಯಂ ಅನ್ನೋ ಒಂದು ಶಿಲೀಂಧ್ರದಿಂದ ಹರಡುವಂಥ ರೋಗ. ಆದರೆ ಈಗ ಎರಡೂ ರೋಗಗಳು, ಬೆಂಕಿ ರೋಗ ಮತ್ತು ಕಂದುಚುಕ್ಕಿ ರೋಗ, ಈಗಾಗಲೇ ನಾನು ಹೇಳಿದೆ ಅವೆರಡೂ ಕೂಡ ಬೀಜದಿಂದ ಮತ್ತು ಗಾಳಿಯಿಂದ ಹರಡುವಂಥದ್ದು. ಅದು ಈ ಒಂದು ರೋಗ ಮಣ್ಣುಜನ್ಯ, ಅಂದರೆ ಮಣ್ಣಲ್ಲೇ ಹುಟ್ಟುವಂಥದ್ದು. ಹಾಗಾಗಿ ಇದರ ಒಂದು ಬಾಧೆ ರಾಗಿಯ ಪೈರುಗಳ ಬುಡದ ಮೇಲೆ ಹೆಚ್ಚಾಗುತ್ತೆ. ಇಲ್ಲಿ ನಾವು ಈ ಸ್ಕ್ಲೀರೋಷಿಯಂ ರೋಗಾಣುವಿನ ಒಂದು ಗುಣಲಕ್ಷಣಗಳನ್ನ, ಅದರ ಒಂದು ಲಕ್ಷಣಗಳನ್ನ ನೋಡಿದಾಗ, ರಾಗಿನ ಎಲ್ಲಿ ನಾವು ನಾಟಿ ಮಾಡ್ತೇವೆ ಅಲ್ಲಿ ಸುಮಾರು ನಾಟಿ ಮಾಡಿದ ಒಂದು 15-20 ದಿನಗಳ ಒಂದು ಅಂತರದಲ್ಲಿ ಏನಾಗುತ್ತೆ, ಈ ಮಣ್ಣಿನಿಂದ ಏನು ಮಣ್ಣುಜನ್ಯ ರೋಗಾಣು ರಾಗಿ ಒಂದು ಬುಡದ ಮೇಲೆ ಅದರ ಸೋಂಕನ್ನು ತಗಲಿಸ್ತದೆ. ಸೋಂಕು ತಗಲಿದ ನಂತರ ಏನಾಗುತ್ತೆ, ಅದರ ಒಂದು ಬೆಳವಣಿಗೆ ಈ ರಾಗಿಯ ಒಂದು ಗಿಡದ ಮೇಲ್ಭಾಗಕ್ಕೆ ಪ್ರಸಾರ ಆಗ್ತಾ ಹರಡ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ರಾಗಿ ಪೈರುಗಳು ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು, ಸಂಪೂರ್ಣವಾಗಿ ಸೊರಗುವಂಥದ್ದು, ಈ ಒಂದು ಲಕ್ಷಣಗಳನ್ನ ನಮ್ಮ ಒಂದು ರಾಗಿ ಪೈರುಗಳ ಮೇಲೆ ನಾವು ನೋಡ್ಬೋದು. ಅದರ ಜೊತೆಗೆ ಹಾನಿ ಮಾಡಿದ ಒಂದು ಬುಡದ ಭಾಗದಲ್ಲಿ ಸಂಪೂರ್ಣವಾಗಿ ರಾಗಿಯ ಒಂದು ಪೈರು ಕೊಳ್ತೋಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಇದು ತನ್ನ ಒಂದು ವರ್ಣಜಾಲವನ್ನು ಬುಡದಲ್ಲೂ ಕೂಡ, ಮತ್ತು ಬೀಜ ಕಣಗಳನ್ನ, ಸ್ಕ್ಲೀರೋಷಿಯಲ್ ಬಾಡೀಸ್ ಅಂತ ಹೇಳ್ತೀವಿ, ಆ ಬೀಜ ಕಣಗಳನ್ನು ಕೂಡ ಕೆಳಗಡೆ ಏನು ಬುಡದ ಭಾಗದಲ್ಲಿ ಅದು ಉತ್ಪಾದನೆಯನ್ನು ಮಾಡುತ್ತೆ. ಇವು ಸಾಸಿವೆ ಕಾಳಿನ ಒಂದು ಆಕಾರದಲ್ಲಿ ಈ ಒಂದು ಬೀಜ ಕಣಗಳಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ, ನೀರಾವರಿ ಪ್ರದೇಶಗಳಲ್ಲಿ ನಾವು ನೀರನ್ನು ಆಯಿಸಬೇಕಾರೆ ಈ ಒಂದು ಬೀಜ ಕಣಗಳು ನೀರಿನ ಮುಖಾಂತರ ಹರಡ್ತಾ ಹೋಗಿ ಇತರೆ ಒಂದು ಆರೋಗ್ಯಕರವಾದ ಒಂದು ಪೈರುಗಳಿಗೆ ಅದರ ಸೋಂಕನ್ನು ತಗಲಿಸ್ತಾ ಹೋಗುತ್ತೆ. ಹಾಗಾಗಿ ಒಂದು ಪ್ರದೇಶದಲ್ಲಿ ಹರಡದಂಥ ಒಂದು ರೋಗ ಇಡೀ ಜಮೀನಿಗೆ ನೀರಿನ ಮುಖಾಂತರ ಹರಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲಿ ಈ ಒಂದು ರೋಗದ ಬಾಧೆ ಹೆಚ್ಚಾಗಿರುತ್ತೆ ಅಲ್ಲಿ ಮೊದಲು ನಾವು ನಿರ್ವಹಣಾ ಕ್ರಮವನ್ನು ಮೊದಲು ತಗೋಬೇಕಾಗತ್ತೆ. ಈಗ ಈ ಒಂದು ರೋಗಾಣುವಿನ ಒಂದು ಹತೋಟಿ ನಾವು ರಾಸಾಯನಿಕಗಳನ್ನ ಉಪಯೋಗ ಮಾಡೋದಾದರೆ ರೈತನಿಗೆ ಖರ್ಚು ಹೆಚ್ಚಾಗಿ ತಗಲುತ್ತೆ. ಅದರ ಜೊತೆಗೆ ನಾವು ಈ ಮಣ್ಣಿಗೆ ರಾಸಾಯನಿಕಗಳು ಆಗೋದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯನೂ ಕೂಡ ಮುಂದೆ ಹಾಳಾಗುವಂಥ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಮಣ್ಣು ಹಾಳಾಗುತ್ತೆ, ಅದರ ಜೊತೆಗೆ ರೈತನಿಗೂ ಕೂಡ ಖರ್ಚು ಜಾಸ್ತಿ. ಹಾಗಾಗಿ ನಾವೇನು ಮಾಡಿದ್ವಿ, ಈ ಒಂದು ರೋಗವನ್ನು ನಾವು ಜೈವಿಕವಾಗಿ ಯಾಕೆ ನಾವು ಹತೋಟಿ ಮಾಡಬಾರ್ದು, ಅದಕ್ಕೆ ಒಂದು ನಿರ್ವಹಣಾ ಕ್ರಮವನ್ನು ನಾವು ಸಂಶೋಧನೆ ಮುಖಾಂತರ ಕೊಡಬೇಕು ಅಂತ ಏನು ಮಾಡಿದ್ವಿ, ನಾವು ಒಂದು ಜೈವಿಕ ಒಂದು ನಿರ್ವಹಣಾ ಕ್ರಮವನ್ನು ನಾವು ಶಿಫಾರಸನ್ನು ಮಾಡ್ತೇವೆ. ಇದನ್ನು ನಾವು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 6-7 ವರ್ಷಗಳ ಒಂದು ಸಂಶೋಧನೆ ನಂತರ ಈ ಒಂದು ನಿರ್ವಹಣಾ ಕ್ರಮವನ್ನು ಕೊಡ್ತೇವೆ. ಅದೇನಂತಂದರೆ ಈಗ ಏನು ಮಾರುಕಟ್ಟೆಯಲ್ಲಿ ಸಿಗುವಂಥ ಜೈವಿಕ ಶಿಲೀಂಧ್ರ ಟ್ರೈಕೋಡರ್ಮ ವಿರಿಡೆ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಸೂಡೋಮೋನಸ್ ಫ್ಲೋರೆಸೆನ್ಸ್ ಏಕಾಣುಜೀವಿ, ಈ ಎರಡೂ ಒಂದು ಜೀವಾಣುಗಳ ಟಾಕ್ ಪುಡಿಯನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಂದರೆ ಕಳಿತ ಒಂದು ಕೊಟ್ಟಿಗೆ ಗೊಬ್ಬರದ ಜೊತೆ ಅದನ್ನು ಸುಮಾರು 60-70 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಅದನ್ನು ಮಿಶ್ರಣ ಮಾಡಿ ಸುಮಾರು 15 ದಿನಗಳವರೆಗೆ ಅದನ್ನು ವೃದ್ಧಿ ಮಾಡುವಂಥದ್ದು, ಯಾವುದು ಈ ಒಂದು ಜೀವಾಣುಗಳನ್ನ ವೃದ್ಧಿ ಮಾಡುವಂಥದ್ದು. ವೃದ್ಧಿ ಮಾಡಿದ ಆ ಜೀವಾಣುಗಳನ್ನ ನಾವು ಏನು ಈಗಾಗಲೇ ನಾವು ರಾಗಿಗೆ ಏನು ಶಿಫಾರಸು ಮಾಡಿದ್ದೇವೆ ಸುಮಾರು 3-4 ಟನ್ ಕೊಟ್ಟಿಗೆ ಗೊಬ್ಬರ, ಆ ಇತರ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಈ ವೃದ್ಧಿ ಮಾಡಿದಂಥ ಜೀವಾಣುಗಳನ್ನ ನಾವು ಮಿಶ್ರಣ ಮಾಡೋದು. ಮಿಶ್ರಣ ಮಾಡಿ ಅದನ್ನು 1-2 ದಿನಗಳಲ್ಲಿ ನಾವು ಬಿತ್ತನೆ ಮಾಡುವಂಥ ಸಾಲುಗಳಲ್ಲಿ ಅಥವಾ ನಾಟಿ ಮಾಡುವಂಥ ಸಾಲುಗಳಲ್ಲಿ ನಾವು ಹಾಕುವಂಥದ್ದು, ನಂತರ ನಾವು ನಾಟಿ ಅಥವಾ ಬಿತ್ತನೆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ನಾವು ಸಾಲುಗಳಲ್ಲಿ ಹಾಕಿದ್ದಂತಹ ಒಂದು ಜೀವಾಣುಗಳು ನಾಟಿ ಮಾಡಿದ ನಂತರ ಅಥವಾ ಬಿತ್ತನೆ ಮಾಡಿದ ನಂತರ ನಮ್ಮ ಒಂದು ರಾಗಿ ಪೈರುಗಳ ಬೇರುಗಳ ಮೇಲೆ ಅದರ ಬೆಳವಣಿಗೆ ಆಗುತ್ತೆ, ಅವು ಅಲ್ಲಿ ಬೇರುಗಳ ಮೇಲೆ ತನ್ನ ವೃದ್ಧಿಯನ್ನು ಮಾಡ್ತವೆ. ವೃದ್ಧಿ ಆದ ಮೇಲೆ ಈಗ ಹೊರಗಿನಿಂದ ಏನು ನಮ್ಮ ಬೇರಿನ ಮೇಲೆ ಅಥವಾ ಬುಡದ ಮೇಲೆ ಬರ್ತಕ್ಕಂಥ ಏನು ರೋಗಕಾರಕಗಳಿದೆ, ಮಣ್ಣುಜನ್ಯ ರೋಗಕಾರಕಗಳು, ಈ ರೋಗಕಾರಕಗಳನ್ನ ಹತೋಟಿಯನ್ನು ಮಾಡ್ತವೆ, ಸಂಪೂರ್ಣವಾಗಿ ತಡೆಗಟ್ತವೆ. ಹಾಗಾಗಿ ಇದು ನಾವು ರಾಸಾಯನಿಕಗಳನ್ನ ಉಪಯೋಗಿಸಿ ಮಾಡೋದಕ್ಕಿಂತ ಈ ಒಂದು ಜೈವಿಕ ನಿಯಂತ್ರಣ ಇವತ್ತು ಬಹಳ ಪ್ರಚಲಿತವಾಗಿದೆ. ಅದರ ಜೊತೆಗೆ ಇದಾದ ನಂತರ ಇನ್ನೊಂದು ಅದಕ್ಕೆ ಒಂದು ಅಡಿಷನಲ್ ಆಗಿ ನಾವು ಇನ್ನೊಂದು ನಿರ್ವಹಣಾ ಕ್ರಮವನ್ನು ಕೊಡ್ತೇವೆ. ಅದೇನಂತ ಅಂದರೆ ಇದೇ ಒಂದು ಟ್ರೈಕೋಡರ್ಮ ಮತ್ತು ಏನು ಸೂಡೋಮೋನಸ್ ಫ್ಲೋರೆಸೆನ್ಸ್ ಏಕಾಣುಜೀವಿಗಳ ಒಂದು ಟಾಕ್ ಪುಡಿಯನ್ನು ನಾವು ಸುಮಾರು 5 ಗ್ರಾಂ ಸೂಡೋಮೋನಸ್, 5 ಗ್ರಾಂ ಟ್ರೈಕೋಡರ್ಮ ವಿರಿಡೆ ಇವೆರಡು ಟಾಕ್ ಪುಡಿಯನ್ನು ನಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ನಾವು ಏನು ಸಸಿ ಮಡಿಯಲ್ಲಿ ಬೆಳೆದಂಥ ಒಂದು ಪೈರುಗಳನ್ನ ಸುಮಾರು 50 ಲೀಟರ್ ದ್ರಾವಣದಲ್ಲಿ ಈ ಒಂದು ಜೈವಿಕ ಜೀವಾಣುಗಳ ದ್ರಾವಣದಲ್ಲಿ ಅದರ ಬೇರುಗಳನ್ನ ರಾಗಿಯ ಪೈರುಗಳ ಬೇರುಗಳನ್ನ ಅದ್ದುವಂಥದ್ದು. ಅದ್ದಾದ ಮೇಲೆ ನಾವು ಏನೀಗಾಗಲೇ ಮೇಲೆದೆ ನಾನು ಈ ಅಭಿವೃದ್ಧಿಪಡಿಸಿದ ಕೊಟ್ಟಿಗೆ ಗೊಬ್ಬರದ ಜೊತೆ ವೃದ್ಧಿ ಮಾಡಿದಂಥ ಈ ಜೈವಿಕ ಜೀವಾಣುಗಳ ಗೊಬ್ಬರವನ್ನು ನಾವು ಸಾಲುಗಳಲ್ಲಿ ಹಾಕುವಂಥದ್ದು, ಇಲ್ಲಿ ಬೇರುಗಳನ್ನ ಉಪಚಾರ ಮಾಡಿ ನಂತರ ನಾಟಿಯನ್ನು ಕೈಗೊಳ್ಳುವಂಥದ್ದು, ಇವೆರಡೂ ನಾವು ನಿರ್ವಹಣಾ ಕ್ರಮಗಳನ್ನ ಮಾಡೋದ್ರಿಂದ ಸಂಪೂರ್ಣವಾಗಿ ಈಗ ಈ ಒಂದು ಸ್ಕ್ಲೀರೋಷಿಯಂ ರೋಗಾಣುವನ್ನು ನಾವು ಹತೋಟಿಯನ್ನು ಜೈವಿಕವಾಗಿ ನಾವು ಮಾಡ್ಬೋದು. ಇನ್ನೂ ಯಾವುದಾದ್ರು ಪ್ರಧಾನವಾದ ರೋಗ ಇದೆಯಾ ರಾಗಿನಲ್ಲಿ ಅಥವಾ ಇಷ್ಟೇನ? ರಾಗಿನಲ್ಲಿ ಪ್ರಧಾನವಾದ ರೋಗಗಳು ಇಷ್ಟೇ ಸರ್. ಅದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಬರ್ತಕ್ಕಂಥ ಹೊಸ ರೋಗಗಳನ್ನು ನಾವು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಆಮೇಲೆ ಈ ರೀತಿ ಈಗ ಸರಿ ಏನಾಗಿದೆ ಅಂತ ಅಂದರೆ ಈ ಸಾಕಷ್ಟು ನಮ್ಮ ಒಂದು ತಾಂತ್ರಿಕ ಕಾರ್ಯಾಗಾರದಲ್ಲಿ ರೈತರಿಂದ ಸಾಕಷ್ಟು ಒಂದು ಸಮಸ್ಯೆಗಳನ್ನು ಕೂಡ ನಾವು ಆಲಿಸಿದ್ವಿ. ಏನಂತ ಅಂದರೆ ಈ ಒಂದು ಬೆಂಕಿ ರೋಗ ಇಲುಕು ಮತ್ತು ಈ ಕುತ್ತಿಗೆ ಬೆಂಕಿ ರೋಗ ಹಾಗೂ ಬುಡಕೊಳೆ ರೋಗ ಇವೆರಡೂ ರೋಗಗಳಿಗೆ ನಿಯಂತ್ರಣ ಕ್ರಮಗಳು ನಮಗೆ ಬೇಕು ಅಂತ ಹೇಳಿ ಸಾಕಷ್ಟು ತಾಂತ್ರಿಕಾರದಲ್ಲಿ ಚರ್ಚೆನೂ ಆಯಿತು. ಹಾಗಾಗಿ ಈ ಸರಿ ಒಂದು ನಮ್ಮ ಒಂದು 2024 ಒಂದು ಕೃಷಿ ಮೇಳದಲ್ಲಿ ನಾವು ಪ್ರಾತ್ಯಕ್ಷಿಕಗಳನ್ನು ಕೂಡ ಈ ಒಂದು ಬೆಂಕಿ ರೋಗ ಹಾಗೂ ಬುಡಕೊಳೆ ರೋಗದ ಹತೋಟಿಗೆ ಪ್ರಾತ್ಯಕ್ಷಿಕಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ಅಂದರೆ ಬೆಂಕಿ ರೋಗ ಒಂದು ರೋಗಪೀಡಿತ ಒಂದು ತಾಕು, ಮತ್ತು ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಏನು ನಿರ್ವಹಣೆ ಮಾಡ್ತೀವಿ ಅದೊಂದು ತಾಕು, ಅದೇ ರೀತಿ ಬುಡಕೊಳೆ ರೋಗಕ್ಕೂ ಕೂಡ ಒಂದು ಸೋಂಕಿ ಇರುವಂಥ ತಾಕು ಮತ್ತು ನಾವು ನಿರ್ವಹಣೆ ಮಾಡಿದಂಥ ತಾಕು, ಇವೆರಡೂ ತಾಕುಗಳಿಗೆ ರೈತರಿಗೆ ಅದರ ಹೋಲಿಕೆಯನ್ನು ತೋರಿಸಿ ಅವರಿಗೆ ಒಂದು ಮನವರಿಕೆ ಮಾಡುವಂಥದ್ದು, ಅಂದರೆ ನಾವು ನಿರ್ವಹಣೆ ಮಾಡೋದ್ರಿಂದ ಬೆಂಕಿ ರೋಗ ಅಥವಾ ಈ ಬುಡಕೊಳೆ ರೋಗ ಇವೆರಡೂ ಕೂಡ ನಾವು ನಿರ್ವಹಣೆ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಈ ನಷ್ಟವನ್ನು ನಾವು ತಪ್ಪಿಸ್ಬೋದು, ಶೇಕಡ ಎಷ್ಟು ನಷ್ಟವನ್ನು ನಾವು ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಆಗಲಿ ಅಂತ ಕೂಡ ನಾವು ಪ್ರಾತ್ಯಕ್ಷಗಳನ್ನು ಕೂಡ ಈ ಸರಿ ಕೈಗೊಂಡಿದ್ದೇವೆ. ರೈತರು ಬಂದು ಅಲ್ಲಿ ನೋಡಿ ಅದನ್ನು ನಿಜವಾಗಿ ಕೂಡ ಆ ಪ್ರಾತ್ಯಕ್ಷಿಕೆಯನ್ನು ನೋಡಿ ಅವರು ಕೂಡ ಅದನ್ನು ಪಾಲಿಸಿದ್ರೆ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಜವಾಗಿ ಕೂಡ ಉತ್ತಮವಾದ ಇಳುವರಿಯನ್ನು ನಾವು ರಾಗಿಲವರು ಪಡಿಬೋದು. ರಾಗಿಗೆ ಬರುವಂತಹ ರೋಗಗಳು ರಾಗಿಯನ್ನಷ್ಟೇ ಹಾಳು ಮಾಡೋದಿಲ್ಲ, ಹುಲ್ಲಿನ ಗುಣಮಟ್ಟನೂ ಕೂಡ ಹಾಳು ಮಾಡುತ್ತೆ ಅಂತ ಅನ್ಸುತ್ತೆ ಅಲ್ವೇ? ನಿಜವಾಗಿ ಕೂಡ ಸರ್. ಯಾಕೆ ಅಂತಂದ್ರೆ ಈಗ ನಾನು ಈಗಾಗಲೇ ಹೇಳಿದೆ ಬೆಂಕಿ ರೋಗ ಆಗಿರ್ಬೋದು ಮತ್ತೆ ಏನು ಎಲೆ ಚುಕ್ಕಿ ರೋಗ ಆಗಿರ್ಬೋದು ಇವೆರಡು ಎಲೆಗಳ ಮೇಲೆ ಬರೋದ್ರಿಂದ ಏನು ನಮ್ಮ ಪತ್ರ ಹರಿತಿರುತ್ತೆ ಅದನ್ನ ಸಂಪೂರ್ಣವಾಗಿ ನಾಶ ಆಗುತ್ತೆ. ಯಾಕೆಂದ್ರೆ ಬೆಂಕಿ ರೋಗ ಕೂಡ ಸಂಪೂರ್ಣವಾಗಿ ಗರಿಗಳು ಒಣಗೋಗುತ್ತೆ, ಎಲೆ ಚುಕ್ಕಿ ರೋಗದಲ್ಲೂ ಕೂಡ ಸಂಪೂರ್ಣವಾಗಿ ಈ ಎಲೆಗಳು ಮಚ್ಚೆ ಆಗಿ ಸಂಪೂರ್ಣವಾಗಿ ಒಣಗೋದ್ರಿಂದ ಆ ಮೇವಿನ ಒಂದು ಗುಣಮಟ್ಟ ಕಡಿಮೆಯಾಗಿ ಅದರಲ್ಲಿರೋ ಪೋಷಕಾಂಶಗಳು ಕೂಡ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ರಾಸುಗಳಿಗೂ ಕೂಡ ಅಷ್ಟೊಂದು ಪ್ರಯೋಜನ ಅಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ರೋಗವನ್ನು ಹತೋಟಿ ಮಾಡಿಕೊಂಡ್ರೆ ಒಳ್ಳೆ ಗುಣಮಟ್ಟದ ರಾಗಿ, ಹಾಗೆ ಉತ್ತಮ ಗುಣಮಟ್ಟದ ಮೇವನ್ನು ಕೂಡ ಪಡ್ಕೋ. ನಿಜವಾಗಿ ಕೂಡ ಕೇಳುಗರೆ, ಸೆಪ್ಟೆಂಬರ್ 19 ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ನೇರ ಮಾರಾಟವನ್ನು ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಬಿವಿ ಹರ್ಷಿತಾ, ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಹಾಗೂ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಮರೆಯದಿರಿ, ಸೆಪ್ಟೆಂಬರ್ 19 ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ನೇರ ಮಾರಾಟವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ರಾಗಿ ತಿಂದವರು ನಿರೋಗಿ ಆಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ನೋಡಿ ರಾಗಿಗೆ ಎಷ್ಟೊಂದು ರೋಗಗಳು. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ರಾಗಿ ಕೂಡ ಎದುರಿಸ್ತಾ ಇದೆ. ವಿಸಿ ಫಾರಂ ಕೃಷಿ ಮೇಳದಲ್ಲಿ ಇದಕ್ಕಾಗಿ ತಾವು ವಿಶೇಷವಾದಂತಹ ಒಂದು ಕೌಂಟರ್ನೇ ಮಾಡಿದ್ದೀರಿ. ಹೌದು ಸರ್, ನಿಜವಾಗಿ ಕೂಡ ಈ ಸರಿ ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ಅದೇ, ಅಂದರೆ ರೈತರು ನಿಮ್ಮ ಜೊತೆ ಕಲಿಬಹುದು, ನಿಮ್ಮ ಜೊತೆ ಭಾಗವಹಿಸಬಹುದು, ಒಳ್ಳೆಯ ಗುಣಮಟ್ಟದ ರಾಗಿಯನ್ನು ಬೆಳೆಯೋದು ಹೇಗೆ ಅನ್ನೋದನ್ನು ಕಲಿಬಹುದು ಅಲ್ವಾ ಸರ್? ನಿಜವಾಗಿ ಸರ್, ಅದೇ ನಮ್ಮ ಈ ಕಾರ್ಯಕ್ರಮ ಸರಣಿಯ ಉದ್ದೇಶ ಕೂಡ. ವಿಜ್ಞಾನಿಗಳೊಂದಿಗೆ ರೈತರು ಕೃಷಿ ಮಾಡೋದು ಹೇಗೆ ಅನ್ನೋದನ್ನು ಕಲೀಲಿ, ಕಲಿಸ್ಲಿ, ಒಟ್ಟಾಗಿ ಅಭಿವೃದ್ಧಿ ಆಗಲಿ ಅಂತ. ನಿಜವಾಗ ರೈತಾಪಿ ವರ್ಗಕ್ಕೆ ಏನೆಲ್ಲ ಬೇಕು ಆ ಒಂದು ಮಾಹಿತಿಯನ್ನು ನಿಜವಾಗಿ ಕೂಡ ನಾವು ಈ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಅವರ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡ್ತೇವೆ ಸರ್. ನಿಜ ಸಂತೋಷ ಡಾಕ್ಟರ್ ರವೀಂದ್ರ ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬೇಕು ಅನ್ನೋದೇ ಆದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡ ಸರ್? ನನ್ನ ಒಂದು ಮೊಬೈಲ್ ಸಂಖ್ಯೆ 8884038999. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 8884038999. ಇನ್ನೂ ಒಂದು ಸರಿ ಹೇಳ್ಬಿಡ್ತೀರಾ ಸರ್? 8884038999. ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರೇ. ಇದುವರೆಗೂ ರಾಗಿ ಬೆಳೆಯಲ್ಲಿ ಕಂಡುಬರುವಂತಹ ಮುಖ್ಯ ರೋಗಗಳು ಮತ್ತು ಅದರ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರಾಗಿ ಬೆಳೆ ರೋಗ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳನ್ನು ಕುರಿತು ಕುಣಿಗಲ್ನ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಕೆಆರ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರ ತಂತ್ರಗಳ ಕೌಶಲ್ಯವು ಬೆಳೆಯುವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೇವಿಗೆ ಹಿಡಿದು ಹೊಸ ಬೆಳೆ.